ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗದಲ್ಲಿ ಈರುಳ್ಳಿ ಬೆಳೆಯಲ್ಲಿ ವೈಜ್ಞಾನಿಕ ಬೀಜೋತ್ಪಾದನಾ ತಾಂತ್ರಿಕತೆಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಕಾಶ್ ಕೆರೋರೆ ಅವರೊಂದಿಗೆ ಸಂದರ್ಶನ, ಬಳಿಕ ರೈತರಿಗೆ ಸಲಹೆ ಮತ್ತು ಜನಪದ ಗೀತೆಗಳು. ಬರಲಿರುವ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ, ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ, ಜಾಗ್ರತೆ. ಸಾರ್ವಜನಿಕ ಗಣಪತಿ ಉತ್ಸವದಲ್ಲಿ ಶಬ್ದ ಮಾಲಿನ್ಯ ಉಂಟು ಮಾಡುವ ಧ್ವನಿವರ್ಧಕಗಳು, ವಾಯು ಮಾಲಿನ್ಯ ಮಾಡುವ ಪಟಾಕಿಗಳನ್ನು ಸಿಡಿಸುವುದನ್ನು ನಿಷೇಧಿಸಲಾಗಿದೆ. ಹಬ್ಬದಲ್ಲಿ ಉಪಯೋಗಿಸಿದ ಹೂವು, ಎಲೆ, ಇನ್ನಿತರ ಕೊಳೆಯುವ ಪದಾರ್ಥಗಳನ್ನು ಗೊಬ್ಬರವನ್ನಾಗಿ ಪರಿವರ್ತಿಸಿ ಅಥವಾ ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಿ. ಪರಿಸರ ಮಾಲಿನ್ಯ ಮಾಡದೆ ಪರಿಸರ ಸ್ನೇಹಿ ಗಣಪತಿ ಹಬ್ಬ ಆಚರಿಸಿ. ಪ್ರಕೃತಿ ವಿಕೋಪ ನಿವಾರಕ, ಪರಿಸರ ಸ್ನೇಹಿ ವಿನಾಯಕ. ಎಲ್ಲರಿಗೂ ಬರಲಿರುವ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಪ್ರಕಟಣೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಯಾವುದೇ ರೆಡಿಮೇಡ್ ಬ್ರಷ್ ಗಳನ್ನು ಬರೀ 200 ರೂಪಾಯಿಗಳಲ್ಲಿ ಖರೀದಿಸುವ ಡೈರೆಕ್ಟ್ ಸೀಲ್ ಚಿತ್ರದುರ್ಗಕ್ಕೆ ಬಂದಿದೆ. 4 ದಿನಗಳು ಮಾತ್ರ. ಸ್ಥಳ ಗಾಯತ್ರಿ ಕಲ್ಯಾಣ ಮಂಟಪ, ವಿಪಿ ಎಕ್ಸ್ಟೆನ್ಷನ್ ರೋಡ್, ಚಿತ್ರದುರ್ಗ. ಈಗ ಈರುಳ್ಳಿ ಬೆಳೆಯಲ್ಲಿ ವೈಜ್ಞಾನಿಕ ಬೀಜೋತ್ಪಾದನಾ ತಾಂತ್ರಿಕತೆಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಕಾಶ್ ಕೆರೋರೆ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ಬೊಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಕೆರೂರೆ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಈರುಳ್ಳಿ ಬೆಳೆಯಲ್ಲಿ ವೈಜ್ಞಾನಿಕ ಬೀಜೋತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮೊದಲಿಗೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಜನ ರೈತರು ಈರುಳ್ಳಿ ಬೆಳೆಯನ್ನ ಒಂದು ವಾಣಿಜ್ಯ ಬೆಳೆಯಾಗಿ, ಪ್ರಮುಖ ಬೆಳೆಯಾಗಿ, ತೋಟಗಾರಿಕೆ ಬೆಳೆಯಾಗಿ ಬೆಳೀತಿದ್ದಾರೆ. ಸಾಕಷ್ಟು ವೈಪರೀತ್ಯಗಳನ್ನ ಈ ಬೆಳೆಯಲ್ಲಿ ಕಂಡಿದ್ದಾರೆ ರೈತರು. ನಮ್ಮ ರೈತರು ನೀವು ಹೇಳ್ದಂಗೆ ಸಾಕಷ್ಟು ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಿಕೊಂಡು ಮತ್ತು ಈರುಳ್ಳಿ ಬೆಳೆಯಲ್ಲಿ ಬೇರೆ ಬೇರೆ ಒಂದು ಉತ್ತಮ ಕ್ರಮಗಳನ್ನು ಅನುಸರಿಸಿದರೆ ಇದು ಒಂದು ಲಾಭದಾಯಕ ಬೆಳೆಯನ್ನಾಗಿ ಬೆಳಕೋಬೋದು. ಇವತ್ತು ನಾವು ಈರುಳ್ಳಿ ಬೀಜೋತ್ಪಾದನೆ ಬಗ್ಗೆ ಮಾತಾಡೋದ್ರಿಂದ ಈರುಳ್ಳಿ ಬೀಜೋತ್ಪಾದನೆಯ ಮಹತ್ವ ಏನಂತ ಹೇಳ್ತೀರಾ ಸರ್? ಈಗಾಗಲೇ ನಿಮ್ಗೆ ಹೇಳಿದಂಗೆ ತಾವು ತಿಳಿಸಿಕೊಟ್ಟಿದ್ರಿ. ಈರುಳ್ಳಿ ಬೆಳೆ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯ ಪ್ರಮುಖವಾಗಿ ವಾಣಿಜ್ಯವಾಗಿ ಬೆಳೀತಕ್ಕಂಥ ಒಂದು ಪ್ರಮುಖ ತರಕಾರಿ ಬೆಳೆಯಾಗಿದೆ. ಸಾಕಷ್ಟು ಜನ ನಮ್ಮ ರೈತರು ಮೊದಲಿಂದಲೂ ಕೂಡ ಒಂದು ಸಾಂಪ್ರದಾಯಿಕವಾಗಿ ಬೆಳೆಯನ್ನ ಬೆಳ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಜಿಲ್ಲೆ ಇರತಕ್ಕಂಥ ಅತಿ ಸಣ್ಣ ರೈತರು, ಮಧ್ಯಮ ವರ್ಗ ಭಾಗದ ರೈತರು ತಮಗೆ ಸಿಗ್ತಕ್ಕಂಥ ಅಲ್ಪ ಒಂದು ನೀರಾವರಿ ವ್ಯವಸ್ಥೆಯಲ್ಲಿನೇ ಬೆಳೆಯನ್ನು ಬೆಳೆದು ಸಾಕಷ್ಟು ಲಾಭವನ್ನು ಪಡ್ಕೊಂಡಿದ್ದಾರೆ. ಹಾಗೆ ಇಡೀ ನಮ್ಮ ರಾಜ್ಯಕ್ಕೆ ಕೂಡ ಮಾದರಿಯಾಗಿದ್ದಾರೆ. ಸೊ ಏಕೆಂದರೆ ಈರುಳ್ಳಿ ಈ ಒಂದು ಚಿತ್ರದುರ್ಗ ಜಿಲ್ಲೆಯ ಒಂದು ಭೌಗೋಳಿಕ ಮಣ್ಣಿಗಾಗಲಿ ಅಥವಾ ಹವಾಗುಣಕ್ಕಾಗಲಿ ತುಂಬಾ ಉತ್ತಮವಾಗಿ ಬೆಳೆ ಬರ್ತಕ್ಕಂಥ ಬೆಳೆಯಾಗಿದೆ. ಅದರಲ್ಲೂ ಕೂಡ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಭಾಗದಲ್ಲಿ, ಮೊಳಕಾಲ್ಮೂರು ತಾಲೂಕಿನಲ್ಲಿ, ಹಿರಿಯೂರು ಭಾಗದಲ್ಲಿ, ಇವನ್ ಹೊಸದುರ್ಗ, ಚಿತ್ರದುರ್ಗ ನಮ್ಮ ಅಕ್ಕಪಕ್ಕ ಗ್ರಾಮದಲ್ಲೂ ಕೂಡ ಸೊ ಸರ್ವೇ ಸಾಮಾನ್ಯ 5-6 ಜಿಲ್ಲೆಗಳಲ್ಲಿ ಕೂಡ ಈ ಬೆಳೆಯನ್ನು ನಮ್ಮ ರೈತರು ಬೆಳೆ ಬೆಳೀತಾ ಇದ್ದಾರೆ. ಆಮೇಲೆ ರೈತರಿಗೇನು ಮಾಹಿತಿ ಕೊರತೆ ಅಂತೇಳಿ ಹೇಳಲ್ಲ, ಸಾಕಷ್ಟು ಬೆಳೆ ಬೆಳೀತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅಲ್ಲಿಗೆ ಆ ಬೆಳೆಗೆ ತಗ್ತಕ್ಕಂತಹ ರೋಗ ಕೀಟಗಳ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ಕೊಂಡು ಅದನ್ನು ಅನುಸರಿಸ್ಕೊಂಡು ಅಲ್ಲಿ ಬರ್ತಕ್ಕಂಥ ಖರ್ಚನ್ನು ಕಡಿಮೆ ಮಾಡಿ, ಸೊ ಯಾವೆಲ್ಲ ವೈಜ್ಞಾನಿಕ ಕ್ರಮಗಳನ್ನದಾವೆಲ್ಲ ಅದನ್ನೆಲ್ಲ ಅಳಿಸ್ಕೊಂಡು ತಾವು ಬೆಳೆಯನ್ನು ಬೆಳಿಬೇಕಾಗತ್ತೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು ವಿಜ್ಞಾನಿಗಳು ಕೂಡ ಇದ್ದಾರೆ. ಅವರ ಒಂದು ಜೊತೆಗೆ ಮಾಹಿತಿ ಪಡ್ಕೊಂಡು ಕೂಡ ತಾವು ಬೆಳೆಯನ್ನು ಬೆಳ್ಕೋಬಹುದು. ಈಗಾಗಲೇ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಸಾಕಷ್ಟು ತಳಿಗಳನ್ನು ನಾವು ಕೊಟ್ಟಿದ್ದೀವಿ. ರೈತರು ಕೂಡ ಬೆಳೆ ಬೆಳೀತಾ ಇದ್ದಾರೆ. ಸೊ ಎಲ್ಲೇ ಒಂದು ಕಡೆ ಏನಾಗ್ತಾ ಇದೆ, ತಳಿಗಳ ಆಯ್ಕೆ ಹಾಗೂ ಆ ತಳಿಗಳ ಬೀಜದ ಲಭ್ಯತೆ ಕಡೆ ನಾವು ಗಮನ ಹರಿಸಿದರೆ ರೈತರಿಗೆ ಸ್ವಲ್ಪ ಉತ್ತಮವಾದ ಬೀಜಗಳ ಕೊರತೆ ಎಲ್ಲೋ ಒಂದು ಕಡೆ ಆಗ್ತಾ ಇದೆ. ಏನಾಗ್ತಾ ಇದೆ, ಸಾಕಷ್ಟು ಜನ ಎಷ್ಟೇ ತರಬೇತಿ ಕೊಟ್ಟರು, ಆಮೇಲೆ ಡೆಮಾನ್ಸ್ಟ್ರೇಷನ್ ಮಾಡಿ ರೈತರಿಗೆ ಮಾಹಿತಿ ಕೊಟ್ಟರು ಕೂಡ ಸಾಕಷ್ಟು ಜನ ಭಾಗ ರೈತರೇ ಮಾಡ್ತಾರೆ. ಈ ಸಾತಾರ ಕಡೆ ಹೋಗಿ, ಮಹಾರಾಷ್ಟ್ರ ಕಡೆ ಹೋಗಿ ಅಥವಾ ಯಾವುದೇ ಲೋಕಲ್ ಆಗಿನೇ ತಮಗೆ ತಿಳಿದಂಗೆ ಬೀಜ ಮಾಡಿ ಬೆಳೆನ ಬೆಳ್ಕೊತಾ ಇದ್ದಾರೆ. ಸೊ ಈ ರೀತಿ ಲೋಕಲ್ ತಳಿಗಳನ್ನು ಬಳಸಿ ಬೆಳೆ ಬೆಳೆದರೆ ಏನಾಗತ್ತಪ್ಪ ಅಂದರೆ ಎಲ್ಲೋ ಒಂದು ಕಡೆ ಇಳುವರಿ ತಕ್ಕಮಟ್ಟಿಗೆ ಬಂದರೂ ಕೂಡ ಅಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳ ಹಾವಳಿ ಜಾಸ್ತಿ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ನೀಗಿಸ್ಲಿಕ್ಕೆ ನಾವು ಸಾಕಷ್ಟು ಔಷಧಿಗಳನ್ನ ಸಿಂಪಡಣೆ ಮಾಡಬೇಕಾಗತ್ತೆ. ಖರ್ಚು ಜಾಸ್ತಿ ಆಗುತ್ತೆ, ನಮಗೆ ಅಂದರೆ ಲಾಸ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಮತ್ತೊಂದು ಏನಾಗುತ್ತೆ, ಕಳಪೆ ಬೀಜಗಳು ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಈವನ್ ಮಾರುಕಟ್ಟೆಯಲ್ಲಿ ಕೊಡ್ತಕ್ಕಂಥ ಬೀಜನೂ ಕೂಡ ಅಷ್ಟು ಸರಿಯಾಗಿ ಸಿಗ್ತಾ ಇಲ್ಲ. ಸಾಕಷ್ಟು ರೈತರ ಕಡೆಯಿಂದ ಕಂಪ್ಲೇಂಟ್ಸ್ ಇದೆ, ಕುಟುವಳೆ ಆಗ್ತಾ ಇಲ್ಲ, ಕೌಟ್ ಬರ್ತಾ ಇದೆ, ತೆನೆ ಬರ್ತಾ ಇದೆ, ಇವೆಲ್ಲನೂ ಕೂಡ ಕಳಪೆ ಬೀಜದ ಗುಣಲಕ್ಷಣಗಳು. ಸೊ ಈ ನಿಟ್ಟಿನಲ್ಲಿ ರೈತರು ಎಚ್ಚೆತ್ಕೋಬೇಕು. ರೈತರು ತಮಗೆ ಬೇಕಾದಂತಹ ಸ್ವತಃ ಬೀಜಗಳನ್ನು ತಾವೇ ಬೆಳ್ಕೊಂಡು ಸ್ವಾವಲಂಬಿಯಾಗಿ ಉತ್ತಮವಾದ ಬೀಜಗಳನ್ನು ಬೆಳೆದಿದ್ದೇ ಆದರೆ ಎಲ್ಲೋ ಒಂದು ಕಡೆ ನಾನು ಈಗಾಗಲೇ ತಿಳಿಸಿದಂಗೆ ಏನು ಹಾನಿಗಳು ಏನಾಗ್ತಾ ಇದೆ ಆ ಬೀಜದಿಂದ ಅಥವಾ ಕಳಪೆ ಬೀಜದಿಂದ, ಅದನ್ನು ನಾವು ತಡೆಗಟ್ಟಬಹುದು. ಹಂಗಂತೇಳಿ ಹೆಂಗೋ ತಿಳಿದಂಗೆ ನಾವು ಬೀಜನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅದರ ಸಾಕಷ್ಟು ವೈಜ್ಞಾನಿಕ ವಿಧಾನಗಳಿದ್ದಾವೆ, ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಮೇಲೆ ಈಗ ಸಿಗ್ತಾ ಇದೆ ಅಂತೇಳಿ ಯಾವುದೋ ಒಂದು ಲೋಕಲ್ ತಳಿಗಳನ್ನಾಗಲಿ ಮಾರುಕಟ್ಟೆ ಸಿಗ್ತಾ ಇದ್ದ ಗಡ್ಡೆಗಳನ್ನು ತಂದು ನಾವು ಇಲ್ಲಿ ಬೀಜ ಮಾಡೋಕ್ಕೆ ಬರಲ್ಲ. ಸೊ ಉತ್ತಮವಾದ ಅಧಿಕ ಇಳುವರಿ ಕೊಡ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯದಿಂದ ಇರ್ಬೋದು ಅಥವಾ ICAR ಬರತಕ್ಕಂಥ ಒಂದು ಇನ್ಸ್ಟಿಟ್ಯೂಷನಿಂದ ಏನು IHR ಇರ್ಬೋದು ಅಥವಾ DOGR ಅಂತ ಪುಣೆಯಲ್ಲಿದೆ, ಅವರು ಸಾಕಷ್ಟು ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆ ತಳಿಗಳು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಒಗ್ಗತ್ತ ಇಲ್ಲ ಅನ್ನೋದು ಈಗಾಗಲೇ ನಮ್ಮ KVK ಒಂದು ಅಧ್ಯಯನದಿಂದಲೂ ದೃಢಪಟ್ಟಿದೆ. ಈಗ ಅರ್ಕ ಕಲ್ಯಾಣ ಬೀಜ ಮೊದಲಿಂದಲೂ ಬೆಳೀತಾ ಇದ್ದೀವಿ, ಈಗಲೂ ಕೂಡ ಬೆಳಿಬಹುದು, ಅದರಿಂದ ಏನು ಸಮಸ್ಯೆ ಆಗಲ್ಲ. ಭೀಮಾ ಸೂಪರ್ ಅಂತ ತಳಿ ನಾವು ಗುರುತಿಸಿದ್ದೀವಿ, ಅದನ್ನು ಕೂಡ ರೈತರು ಬೆಳೀತಿದ್ದಾರೆ. ಆಮೇಲೆ ಭೀಮಾ ಶಕ್ತಿ ಅಂತ ಇದೆ, ಭೀಮಾ ಡಾರ್ಕ್ ರೆಡ್ ಅಂತ ಇದೆ, ಭೀಮಾ ಲೈಟ್ ರೆಡ್ ಅಂತ ಇದೆ. ಇವನ್ ಹೈಬ್ರಿಡ್ ತಳಿಗಳನ್ನು ಕೂಡ ಇತ್ತೀಚೆಗೆ ಬಳಸ್ತಾ ಇದ್ದೀವಿ. ಸೊ ಏನಾಗುತ್ತೆ, ಹೈಬ್ರಿಡ್ ತಳಿಗಳನ್ನು ಬಳಸಬೇಕಾದ್ರೆ ಅದ್ರ ಬೀಜ ಯಾವ ಸಂಸ್ಥೆಗಳು ಅಭಿವೃದ್ಧಿ ಪಡ್ತಾವೆ ಅಲ್ಲೇ ಹೋಗಿ ನಾವು ಬೀಜ ತರಬೇಕಾಗತ್ತೆ. ಸುಧಾರಿತ ತಳಿಗಳನ್ನು ರೈತರು ತಾವೇ ತಮ್ಮ ಜಮೀನಿನಲ್ಲಿ ಅದನ್ನ ಬಗ್ಗೆ ಅಧ್ಯಯನ ಮಾಡಿಕೊಂಡು ತಾವು ಬೆಳೀಬಹುದು, ಅದರಲ್ಲಿ ಏನು ಸಮಸ್ಯೆ ಇಲ್ಲ. ಸೊ ಈಗಾಗಲೇ ಕೃಷಿ ವಿಜ್ಞಾನ ಕೇಂದ್ರದಿಂದ ಸಾಕಷ್ಟು ಬೀಜ ಗ್ರಾಮ ಅಂತೇಳಿ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಹೊಸದುರ್ಗದಲ್ಲಿ ಹೊಸಕುಂದೂರು ಅಂತೇಳಿ ಒಂದು ವಿಲೇಜ್ ಇದೆ. ಅದೇ ರೀತಿ ಈ ವರ್ಷನೂ ಕೂಡ ನಾವು ಈ ಚಿಪ್ಪಿನಕೆರೆ ಭಾಗ, ಚಿತ್ರದುರ್ಗ ಜಿಲ್ಲೆ ಪಕ್ಕದಲ್ಲಿ ಇರತಕ್ಕಂಥ ಚಿಪ್ಪಿನಗೆರೆ ಗ್ರಾಮದಲ್ಲಿ ಕೂಡ ಆ ಗ್ರಾಮನ ನಾವು ಬೀಜ ಗ್ರಾಮ ಅಂತೇಳಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಆಯ್ದ ರೈತರ ತೋಟಗಳಿಗೆ ಅಥವಾ ರೈತರನ್ನ ಗುಂಪು ಮಾಡಿಕೊಂಡು ಅವರಿಗೆ ವೈಜ್ಞಾನಿಕ ಬೀಜೋತ್ಪಾದನೆ ಕುರಿತು ತರಬೇತಿಯನ್ನು ನೀಡಿ ಅಲ್ಲಿ ಇರತಕ್ಕಂಥ ಅನುಭವಗಳನ್ನು ನಾವು ಹಂಚಿಕೊಂಡಿದ್ದೀವಿ. ಆಮೇಲೆ ನಮ್ಮ ಒಂದು ಬೀಜ ಗ್ರಾಮ ಏನು ಯೋಜನೆ ಇದೆಯಲ್ಲ ದತ್ತು ಗ್ರಾಮ, ನಾವು ರೈತರ ಸಹಭಾಗಿತ್ವದಲ್ಲಿ ಈರುಳ್ಳಿ ಬೀಜೋತ್ಪಾದನೆ ಮಾಡಬೇಕು. ರೈತರೇ ಸ್ವತಃ ತಾವೇ ಸ್ವಾವಲಂಬಿಯಾಗಿ ಬೀಜ ಮಾಡ್ಕೋಬೇಕು, ತಾವು ಬೆಳ್ಕೊಂಡು ಇನ್ನುಳಿದ ರೈತರಿಗೂ ಕೂಡ ಆ ಭಾಗದ ರೈತರಿಗೆ ಅಥವಾ ಆ ಗ್ರಾಮದ ರೈತರಿಗೆ ಅಥವಾ ಅಕ್ಕಪಕ್ಕದ ರೈತರಿಗೆ ನೀಡಲಿಕ್ಕೋಸ್ಕರನೇ ಒಂದು ಹೊಸ ಯೋಜನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಕುಲಪತಿಗಳಂತ ಡಾಕ್ಟರ್ RC ಜಗದೀಶ್ ಸರ್ ಅವರು ಕೂಡ ಬಹಳಷ್ಟು ಒತ್ತು ನೀಡಿ ಸಾಕಷ್ಟು ಯೋಜನೆಗಳನ್ನು ನಮ್ಮ ಹಿರಿಯೂರು ಕೇಂದ್ರಕ್ಕೆ ನೀಡಿದ್ದಾರೆ. ಅವರೂ ಕೂಡ ಒಂದು ಆಸಕ್ತಿ ಇದೆ, ಚಿತ್ರದುರ್ಗ ಭಾಗ ಇರ್ಬೋದು ಅಕ್ಕಪಕ್ಕದ ಜಿಲ್ಲೆಗಳ ಭಾಗಗಳಿಗೆ ಉತ್ತಮವಾದ ಸುಧಾರಿತ ತಳಿಗಳ ಬೀಜ ರೈತರಿಗೆ ಕೊಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲ ದೃಷ್ಟಿಯಿಂದ ಕಳಪೆ ಬೀಜಗಳನ್ನು ನಾವು ಹೋಗಲಾಡಿಸಿ ಉತ್ತಮವಾದ ತಳಿಯ ಗುಣಧರ್ಮ ಇರತಕ್ಕಂಥ ವರ್ಷದ ಬೀಜಗಳನ್ನ, ಏನಾಗಲೇ ಹೇಳ್ದಂಗೆ ಈರುಳ್ಳಿ ಬೀಜಕ್ಕೆ ಆಯಸ್ಸಿರೋದೇ 6 ತಿಂಗಳು. ನಾವು ಒಮ್ಮೆ ನಾವು ಬೀಜ ಮಾಡಿದರೆ ನೆಕ್ಸ್ಟ್ ಇಯರ್ ಮತ್ತೆ ಹೊಸ ಬೀಜ ಮಾಡ್ಕೋಬೇಕು, ಹೊಸ ಬೀಜನ ನಾವು ನಮ್ಮ ಬಿತ್ತನೆಗೆ ಬಳಸಬೇಕಾಗತ್ತೆ. ಸೊ ಎಲ್ಲೇ ಒಂದು ಕಡೆ ಹಳೆ ಬೀಜ ಮಿಕ್ಸ್ ಆಗಿರ್ಬೋದು, ಸುಧಾರಿತ ತಳಿ ಇರದೇ ಇರಬಹುದು, ಅಥವಾ ರೋಗಗ್ರಸ್ತ ತಳಿಗಳಿಂದ ಏನಾದರೂ ಬೀಜ ಮಾಡಿದೆ ಆದರೆ ಅದು ಸಾಕಷ್ಟು ಹಾನಿಗಳು ನೋಡ್ತಾ ಇದ್ವಿ, ಕಂಪ್ಲೇಂಟ್ಸು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ರೈತರು ಜಾಗೃತರಾಗಬೇಕು. ಆಮೇಲೆ KVK ವಿಜ್ಞಾನಿಗಳನ್ನಾಗಲಿ ತೋಟಗಾರಿಕೆ ಮಹಿಳೆಯ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಮೂಲ ಬೀಜಗಳನ್ನು ನಾವು ಇಲ್ಲಿ ತಗೋಬೇಕಾಗತ್ತೆ. ನಾನು ಈಗಾಗಲೇ ತಿಳಿಸ್ಕೊಟ್ಟಿನ 4-5 ವೆರೈಟಿ ಹೇಳಿದೆ. ಆ ತಳಿಗಳನ್ನು ನೀವು ಬೀಜ ಮಾಡಬೇಕಾದ್ರೆ ಆ ಬೀಜದ ಮೂಲ ಬೀಜನ ನಾವು ಮೊದಲು ಅದನ್ನು ಖರೀದಿ ಮಾಡಿಕೊಂಡು ಅಲ್ಲಿ ಒಂದು ಟ್ಯಾಗ್ ಕೊಡ್ತಾರೆ, ಗೋಲ್ಡನ್ ಯೆಲ್ಲೋ ಕಲರ್. ಸೊ ಅದಕ್ಕೊಂದು ಟ್ಯಾಗ್ ಇರುತ್ತೆ, ಆ ಟ್ಯಾಗ್ನ ಇಟ್ಕೊಂಡು ಬಿಲ್ ಇಟ್ಕೊಂಡು ನಾವು ಖರೀದಿ ಮಾಡಿಕೊಂಡು ತದನಂತರ ಏನಿದೆಯಲ್ಲ ಈ ಕರ್ನಾಟಕ ರಾಜ್ಯ ಬೀಜ ನಿಗಮದಿಂದ ಅವರು ದೃಢೀಕರಣ ಮಾಡಿಕೊಡ್ತಾರೆ. ಆ ದೃಢೀಕರಣ ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ನಿಮ್ಮಲ್ಲಿ ಏನಾದ್ರು ಇದ್ದರೆ ಅಂಥ ಬೀಜಗಳನ್ನು ನಾವು ನೇರವಾಗಿ ರೈತರಿಂದ ಖರೀದಿ ಮಾಡಲಿಕ್ಕೂ ನಮಗೆ ಅವಕಾಶಗಳಿದೆ. ಅದೇ ರೀತಿ ತಾವೇ ಇನ್ನುಳಿದ ರೈತರಿಗೂ ಹಾಗೂ ಅಕ್ಕಪಕ್ಕದ ರೈತರಿಗೂ ಮಾಡಲಿಕ್ಕೂ ಕೂಡ ನಿಮಗೆ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ಮೋಸ ಆಗೋದಿಲ್ಲ. ಆಮೇಲೆ ನಾಳೆ ಏನೇ ನಿಮಗೆ ಕಾನೂನಿನಿಂದ ಬರ್ತಕ್ಕಂಥ ಅಡೆತಡೆಗಳಿದ್ದರೂ ಕೂಡ ನಿಮ್ಮಲ್ಲಿ ಬೀಜದ ಸರ್ಟಿಫಿಕೇಶನ್ ಟ್ಯಾಗ್ ಅಂತ ನಿಮ್ಮಲ್ಲಿ ಇತ್ತಂದರೆ ನೀವು ಯಾರಿಗೂ ಅಂಜಬೇಕಾಗಿಲ್ಲ. ಉತ್ತಮ ಗುಣಮಟ್ಟದ ಬೀಜಗಳನ್ನು ತಾವೆಲ್ಲ ರೈತರಿಗೆ ಕೊಡಲಿಕ್ಕೆ ತಾವು ಗಟ್ಟಿಯಾಗಿ ನಿಲ್ಕೋಬಹುದು. ಆಮೇಲೆ ನಿಮಗೆ ಅದು ಸಪೋರ್ಟ್ ಆಗಿ ಈ ಸರ್ಟಿಫಿಕೇಶನ್ ಟ್ಯಾಗು ನಿಮಗೆ ಒದಗಿಡೋದ್ರಿಂದ ಬಹಳಷ್ಟು ಸಮಸ್ಯೆ ಆಗೋದಿಲ್ಲ. ಆಮೇಲೆ ನಾವು ಬಹಳಷ್ಟು ಅಧ್ಯಯನ ಮಾಡಿ ನೋಡಿದ್ದೀವಿ. ಈಗ ಒಂದು ಎಕರೆಗೆ ಗಡ್ಡೆ ಬೆಳೆದರೆ ಹಬ್ಬಬ್ಬ 2-2.5 ಲಕ್ಷ ನಾವು ಗಳಿಸ್ಬೋದು. ಅದು ಚೆನ್ನಾಗಿ ಇಳುವರಿ ಬಂದರೆ ಅದೇ ನೀವು 1 ಎಕರೆನ ಗಡ್ಡೆಯಿಂದ ನೀವು ಬೀಜ ಮಾಡಿ ಆ ಬೀಜಕ್ಕೆ ನೀವು ಕನ್ವರ್ಟ್ ಆದರೆ ನಿಮಗೆ ಮೌಲ್ಯ ಏನಾಗಿದೆ 4-5 ಪಟ್ಟು ಜಾಸ್ತಿ ಆಗುತ್ತೆ. ನಿಮ್ಗೆ 1.5 ಅಥವಾ 2 ಲಕ್ಷ ನಿಮ್ಗೆ ಲಾಭ ಪಡ್ಕೊಂಡಿದ್ರೆ 1 ಎಕರೆಯಿಂದ ಬೀಜ ನೀವು ಮಾಡಿ ಸರ್ಟಿಫಿಕೇಶನ್ ಮಾಡಿ ಅದರಿಂದ ನೀವು ಏನಾದರೂ ಲಾಭ ನಿರೀಕ್ಷೆ ಮಾಡಿದರೆ ಅದು 5-6 ಲಕ್ಷ ತನಕ ಹೋಗುತ್ತೆ. ಸೊ 3-4 ಪಟ್ಟು ನಿಮಗೆ ಇನ್ಕಮ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ನಿಮ್ದು ಏನಾದರೂ ಬೆಳೀತಾ ಇರ್ತೀರ, ಸಾಕಷ್ಟು ಜಮೀನು ಇರುತ್ತೆ, ನಿಮಗೆ ಸಾಕಷ್ಟು ಬೀಜ ಬೇಕಾಗುತ್ತೆ. ದೊಡ್ಡ ರೈತರು ಇರ್ತಾರೆ ಕೆಲವೊಬ್ಬರು. ಸೊ ಅಂಥ ರೈತರು ಅಥವಾ ಮಧ್ಯಮ ವರ್ಗದ ರೈತರು ನಾನು ಹೇಳೋದ್ರ ಪ್ರಕಾರ ವೈಜ್ಞಾನಿಕವಾಗಿ ಬೀಜೋತ್ಪಾದನೆ ಮಾಡಿ ತಮಗೆ ಬೇಕಾದಂಥ ಬೀಜನ ನೀವೇ ಬೆಳೆದುಕೊಳ್ಳಿ, ಸ್ವಾವಲಂಬಿಯಾಗಿ ಹೆಚ್ಚಾದ ಬೀಜನ ನೀವು ಬೇರೆ ರೈತರಿಗೂ ಕೊಟ್ಟಿದ್ದಾಗುತ್ತೆ. ಈ ರೀತಿ ನಾವು ಹೊಸ ತಳಿಗಳನ್ನು ಸುಧಾರಿತ ತಳಿಗಳನ್ನು ಈ ಬೀಜದ ಮುಖಾಂತರ ನಾವು ಬೇರೆ ಬೇರೆ ಗ್ರಾಮಗಳಿಗೆ ಪಸರಿಸ್ಬೋದು. ಬೇರೆ ರೈತರು ಕೂಡ ಏನಾದರೂ ಹಾನಿ ಆಗ್ತಾ ಇದ್ರೆ, ಇಳುವರಿ ಕುಂಠಿತ ಆಗಿದ್ರೆ ಇಂಥ ತಳಿಗಳಿಂದ ನಾವು ಇಳುವರಿ ಮಟ್ಟನ ಹಾಗೂ ಅವರ ಆರ್ಥಿಕ ಮಟ್ಟನ ಸುಧಾರಿಸ್ಕೊಳ್ಬಹುದು. ಸರ್, ಈರುಳ್ಳಿ ಬೀಜೋತ್ಪಾದನೆ ಮಹತ್ವದ ಬಗ್ಗೆ ಹೇಳಿದ್ರೆ, ಮತ್ತೆ ಇದರಲ್ಲಿ ಉತ್ತಮ ತಳಿಗಳನ್ನು ಆಯ್ಕೆ ಮಾಡ್ಕೊಂಡು ಬೆಳೆದಾಗ ನಮ್ಮ ರೈತರು ನಾವು ಗೆಡ್ಡೆ ಬೆಳೆಯೋದಕ್ಕಿಂತ 3-4 ಪಟ್ಟು ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡ್ಬೋದು, ಆದಾಯವನ್ನು ಪಡ್ಕೋಬಹುದು ಅಂತ ಹೇಳಿದ್ರೆ, ಹಾಗಿದ್ರೆ ಈ ಬೀಜೋತ್ಪಾದನೆಯ ವಿಧಗಳು ಯಾವ ರೀತಿ ಇರಬೇಕು, ಯಾವ ರೀತಿ ಅನುಸರಿಸಿದ್ರೆ ನಮ್ಮ ರೈತರು ಇದನ್ನೊಂದು ಲಾಭದಾಯಕವಾಗಿ ಯಶಸ್ವಿಯಾಗಿ ಬೆಳೆಯಬಹುದು ಅಂತ ಹೇಳ್ತೀರಾ ಸರ್? ಕರೆಕ್ಟು. ಈಗಾಗಲೇ ನಿಮಗೆ ಅದರ ಮಹತ್ವ ಕುರಿತು ನಾನು ಸಂಕ್ಷಿಪ್ತವಾಗಿ ಮಾಹಿತಿ ಕೊಟ್ಟೆ. ಏನಕ್ಕೆ ನಾವು ಬೀಜ ಮಾಡಬೇಕು, ಗಡ್ಡೆ ಮಾಡಿದ್ರೆ ಏನಾಗುತ್ತೆ, ಆಮೇಲೆ ಬೀಜದ ಉಪಯೋಗಗಳು ಏನದಾವು, ನಿಮಗೆ ಸಾಕಷ್ಟು ಒಂದು ಅರಿವನ್ನು ಮೂಡಿಸಿದ್ದೀನಿ. ಸೊ ಈರುಳ್ಳಿ ಬೆಳೆ ಒಂದೇ ಅಂತಲ್ಲ, ಎಲ್ಲ ತರಕಾರಿ ಬೆಳೆಗಳಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಬೀಜಕ್ಕೆ ನಾವು ಅಲ್ಲಿರ್ತಕ್ಕಂಥ ವಿಧಾನಗಳನ್ನಾಗಲಿ, ಹೆಂಗೆ ಬೀಜ ಮಾಡಬೇಕು, ಯಾವ ವಿಧಾನದಲ್ಲಿ ಮಾಡಬೇಕು, ಯಾವ ಥರ ತರಕಾರಿ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು, ಸಾಕಷ್ಟು ಬೇಡಿಕೆ ಇದೆ. ನಾಟ್ ಓನ್ಲಿ ಈಗ ನಮ್ಮ ಪಬ್ಲಿಕ್ ಸೆಕ್ಟರ್, ನಾವೇನು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೂಡ ತರಕಾರಿ ಬೀಜಗಳಿಗೆ ಭಾಳಷ್ಟು ಬೇಡಿಕೆ ಇದೆ. ಇವನ್ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೂಡ ಸಾಕಷ್ಟು ಬೇಡಿಕೆ ಇದೆ. ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ, ನಮ್ಮ ರೈತರಲ್ಲಿ ಒಂದು ಕೌಶಲ್ಯಾಭಿವೃದ್ಧಿ ಮಾಡಿ ಬೀಜ ಮಾಡ್ತಕ್ಕಂಥ ಸಂಖ್ಯೆ ಭಾಳಷ್ಟು ಕಡಿಮೆ ಇದೆ. ನಾವೆಲ್ಲ ಏನಾಗುತ್ತೆ, ದುಡ್ಡು ಇರುತ್ತೆ ತಗೊಂತೀವಿ, ಮಾರ್ಕೆಟ್ ಹೋಗ್ತೀವಿ, ಬೀಜ ಸಿಗುತ್ತೆ, ಬೆಳಿತೀವಿ, ನಾಳೆ ಏನಾದರೂ ಅಕಸ್ಮಾತ್ ಆಗಿ ಸಮಸ್ಯೆ ಆಯ್ತಂದರೆ ನಾವು ಬೆಲೆ ತಟ್ಟಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ತರಕಾರಿ ಬೆಳೆಗಳಲ್ಲೂ ಕೂಡ ಬೀಜ ಮಾಡಲಿಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ, ವಿಪುಲ ಅವಕಾಶಗಳಿದ್ದಾವೆ. ಸಂಘ ಸಂಸ್ಥೆಗಳಾಗಲಿ, ವಿಶ್ವವಿದ್ಯಾಲಯಗಳಾಗಲಿ, ಅವತ್ತು ಪ್ರೈವೇಟ್ ಕಂಪ್ನಿಗಳು ಕೂಡ ತಾವು ಮುಂದೆ ಬಂದು ರೈತರನ್ನ ಆಯ್ಕೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಇಷ್ಟೇನ, ಬೀಜ ಮಾಡಬೇಕಾದ ಕೆಲವೊಂದು ತಾಂತ್ರಿಕತೆಗಳ ಅರಿವು ನಮ್ಮ ರೈತರಲ್ಲಿ ಇರಬೇಕಾಗತ್ತೆ, ಕೆಲವೊಂದು ಕೌಶಲ್ಯಗಳನ್ನು ಕಲಿತಿರಬೇಕಾಗತ್ತೆ. ಈಗ ಹೈಬ್ರಿಡ್ ತಳಿಗಳು ಮಾಡಬೇಕಾದ್ರೆ ಅಲ್ಲಿ ನಾವು ಇಮ್ಯಾಸ್ಕ್ಯುಲೇಷನ್ ಅಂತೀವಿ, ಅಂದರೆ ಹೂವಿನಲ್ಲಿರ್ತಕ್ಕಂಥ ಗಂಡು ಹೂವನ್ನು ಬೇರ್ಪಡಿಸ್ತಕ್ಕಂಥ ಕೆಲವೊಂದು ವಿಧಾನಗಳನ್ನು, ಅದು ಸ್ಕಿಲ್ ಇರುತ್ತೆ, ಅದನ್ನು ತಾವು ತರಬೇತಿ ಮುಖಾಂತರ ಆಗಲಿ ಅಥವಾ ಮಾಡ್ತಾ ತಾವು ಅನುಭವಗಳನ್ನು ಪಡ್ಕೊಳ್ಬಹುದು. ಕೆಲವೊಂದು ತಳಿಗಳಲ್ಲಿ ಏನಾಗುತ್ತೆ, ಸೆಲ್ಫ್ ಪಾಲಿನೇಟೆಡ್ ಅಂದರೆ ಸ್ವಕೀಯ ಪರಾಗಸ್ಪರ್ಶಕ್ಕೆ ಇರ್ತವೆ, ಅದನ್ನು ನಾವು ಈಜಿಯಾಗಿ ಸೀಡ್ ಪ್ರೊಡಕ್ಷನ್ ಮಾಡ್ಬೋದು, ಆಮೇಲೆ 2-3 ವರ್ಷನೂ ಇಟ್ಕೋಬಹುದು. ಸೊ ಕ್ರಾಸ್ ಪಾಲಿನೇಟೆಡ್ ಪ್ಲಾಂಟ್ಸ್ನಲ್ಲಿ ಕೆಲವೊಂದು ಇಮ್ಯಾಸ್ಕ್ಯುಲೇಷನ್ ಅಂತ ಬಂದಾಗ ಅಥವಾ ಹೈಬ್ರಿಡ್ನಲ್ಲಿ ಇಮ್ಯಾಸ್ಕ್ಯುಲೇಷನ್ ಬಂದಾಗ ಅಲ್ಲಿ ಸ್ವಲ್ಪ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ, ಅದೇನು ದೊಡ್ಡದಲ್ಲ. ಎಲ್ಲ ನಮ್ಮ ರಾಣೇಬೆನ್ನೂರು ಭಾಗದಲ್ಲಿ ಹೋದರೆ ಅಥವಾ ಈಗಾಗಲೇ ಎಲ್ಲೆಲ್ಲಿ ಈ ಪ್ರೈವೇಟ್ ಕಂಪ್ನಿಗಳು ತಮ್ಮ ತಮ್ಮ ಒಂದು ಬೀಜೋತ್ಪಾದನೆಗಳ ಒಂದೊಂದು ತಾಕಗಳನ್ನು ಮಾಡಿದೆ. ಈವನ್ ನಮ್ಮ ಹಿರಿಯೂರಿನಲ್ಲಿ ದೇವರಕೊಟ್ಟ ಹತ್ರ ಒಂದು ಫರ್ಮ್ ಇದೆ, ಪ್ರೈವೇಟ್ ಫರ್ಮ್ ಇದೆ, ಸಿಂಜೆಂಟ್ ಅದು. ಸೊ ಅಲ್ಲಿ ಆ ಭಾಗದಲ್ಲಿ ಪಾಲಿಹೌಸ್ ಮಾಡ್ಕೊಂಡಿರ್ತಾರೆ, ಶೆಡ್ನೆಟ್ ಮಾಡ್ಕೊಂಡಿರ್ತಾರೆ, ಅಕ್ಕಪಕ್ಕದ ರೈತನೆಲ್ಲಾನು ಇನ್ವಾಲ್ವ್ ಮಾಡಿಕೊಂಡು ಬೀಜೋತ್ಪಾದನೆ. ಈಗ ಕಲ್ಲಂಗಡಿಯಲ್ಲಿ ಬೀಜ ಮಾಡ್ತಾರೆ, ಅಲ್ಲಿ ಕ್ರಾಸಿಂಗ್ ಮಾಡ್ತಾರೆ, ಆಮೇಲೆ ಬದನೆಯಲ್ಲಿ ಮಾಡ್ತಾರೆ, ಟೊಮ್ಯಾಟೋಲಿ ಮಾಡ್ತಾರೆ. ಇವನ್ ಎಲ್ಲ ತಳಿಗಳಲ್ಲೂ ಬಹಳಷ್ಟು ಬೇಡಿಕೆ ಇದೆ. ಸೊ ರೈತರು ಆಸಕ್ತಿ ತೋರಬೇಕು, ಆಮೇಲೆ ಅಲ್ಲಿ ನುರಿತಂಥ ರೈತರು ಅಲ್ಲಿರ್ತಕ್ಕಂಥ ಆಳುಗಳನ್ನಾಗಲಿ ನಾವು ಅವ್ರಿಗೆ ಸ್ಕಿಲ್ ಕಲಿಸ್ಬೇಕಾಗತ್ತೆ, ಬೀಜ ವಿಧಾನಗಳನ್ನು ನಾವು ಅರಿತುಕೊಳ್ಬೇಕಾಗತ್ತೆ. ಅಲ್ಲಿ ಇರ್ತಕ್ಕಂಥ ಶಿಸ್ತನ್ನು ನಾವು ಪಾಲಿಸಿದ್ದೆ ಆದರೆ ಕಡೆಕಟ್ಟಿನಲ್ಲಿ ಬರ್ತಕ್ಕಂಥ ಬೀಜ ಏನಾಗಿದೆ ಅದು ಉತ್ತಮವಾಗಿರುತ್ತೆ. ಆ ಬೀಜ ನಾವು ಏನಾಗುತ್ತೆ, ಈಗ ನಾನು ನನಗೋಸ್ಕರ ಮಾಡೋಕ್ಕಾಗಲ್ಲ, ಆ ಬೀಜನ ತಗೊಳ್ತಕ್ಕಂಥ ಸಾವಿರಾರು ರೈತರು ನಾವು ಹಿತದೃಷ್ಟಿಯಿಂದ ನಾವು ಎಲ್ಲ ವೈಜ್ಞಾನಿಕ ಅಂಶಗಳನ್ನು ಅನುಸರಿಸಿಕೊಂಡು ಅದನ್ನು ಬೆಳೆದಿದೆ ಆದರೆ ನಿಜವಾಗ್ಲೂ ಕೂಡ ಬೀಜೋತ್ಪಾದನೆಯಲ್ಲಿ 4-5 ಪಟ್ಟು ಅಧಿಕ ಇಳುವರಿ ಇದೆ. ಆಮೇಲೆ ಒಂದು ಒಂದು ಹವ್ಯಾಸ ಆಗಿ ಒಂದು ಹಾಬಿಯಾಗಿ ಕೂಡ ಮಾಡ್ಬೋದು. ಆಮೇಲೆ ಈಗಾಗಲೇ ಈರುಳ್ಳಿಗೆ ನಾವು ಹೇಳಿದ್ದೆ ಆದರೆ ಇದರಲ್ಲಿ ಇನ್ನೊಂದು ಬೆಳೆಗಳು ಒಂದು ಹಂಗಾಮಿಗೆ ಮುಗಿದೋಗುತ್ತೆ. ಬೀಜದಿಂದ ಬೀಜ ಆಗಬೇಕಾದ್ರೆ 4-5 ತಿಂಗಳಾಗುತ್ತೆ ಕೆಲವೊಂದು. ಅಂದರೆ ನಮಗೆ 4 ತಿಂಗಳಿಗೆ ಕ್ರಾಪ್ ಮುಗಿಯುತ್ತೆ, ಒಂದು ಸೀಸನಲ್ಲಿ ನಮಗೆ ಸೀಡ್ ಸಿಕ್ಬಿಡುತ್ತೆ. ಈಗ ಈರುಳ್ಳಿ ಅಂತ ತಳಿಗಳಲ್ಲಿ ನೋಡಬೇಕಾದ್ರೆ ಬೀಜದಿಂದ ಬೀಜ ಮಾಡಬೇಕಾದ್ರೆ ನಮಗೆ ಇಲ್ಲಿ 2 ಹಂಗಾಮ್ ಬೇಕಾಗುತ್ತೆ. ಮೊದಲನೇ ಹಂಗಾಮಿನಲ್ಲಿ ನಾವು ಬೀಜದಿಂದ ಗಡ್ಡೆ ಮಾಡ್ಕೊತೀವಿ, ಅದು ಮುಂಗಾರಿನಲ್ಲಿ. ತದನಂತರ ಏನಿದೆಲ್ಲ ಅದು 1 ತಿಂಗಳು ನಾವು ರೆಸ್ಟ್ ಬಿಡಬೇಕು. ಈಗ ಗಡ್ಡೆ ಇಮಿಡಿಯೇಟಾಗಿ ಹಾರ್ವೆಸ್ಟ್ ಮಾಡಿದ ತಕ್ಷಣ ನಾವು ಮತ್ತೆ ನಾಟಿ ಮಾಡೋಕ್ಕೆ ಬರಲ್ಲ, ಅಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಅಡಿಸ್ಬೇಕಾಗತ್ತೆ, ಅದು ಡಾರ್ಮನ್ಸಿ ಹೋಗುತ್ತೆ. ಆ ಡಾರ್ಮನ್ಸಿ ಬ್ರೇಕ್ ಮಾಡಬೇಕಾದ್ರೆ ಮಿನಿಮಮ್ ನಾವು 1-1.5 ಕಾಲ ನಾವು ಅದನ್ನು ರೆಸ್ಟ್ ಕೊಟ್ಟು ಡಿಸೆಂಬರ್ ಒಳಗಡೆ ನಾವು ಅದನ್ನು ಗಡ್ಡೆನ ನಾಟಿ ಮಾಡಿಕೊಂಡು ಅದನ್ನು ಬೀಜಕ್ಕೆ ಬಿಟ್ಕೋಬೇಕಾಗತ್ತೆ. ಸೊ ಈರುಳ್ಳಿಯಲ್ಲಿ ನಾವು ಬೀಜ ಮಾಡಬೇಕಾದ್ರೆ ಮೊದಲನೇ ಹಂಗಾಮು ಗಡ್ಡೆ ಮಾಡ್ಕೋಬೇಕು, ಉತ್ತಮವಾದ ಗಡ್ಡೆಗಳನ್ನು ಬೆಳ್ಕೋಬೇಕು. ತದನಂತರ ಗಡ್ಡೆಯನ್ನು ಪುನಃ ನಾಟಿ ಮಾಡಿ ಅದು ಬೀಜನ ಪಡ್ಕೊಳ್ಬೇಕು. ಸೊ ಈ ರೀತಿ ನಮಗೆ 2 ಹಂಗಾಮ ಆಗೋದ್ರಿಂದ ಮಿನಿಮಮ್ 8-9 ತಿಂಗಳು ಬೇಕಾಗತ್ತೆ. ಅದು ಎಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಸೊ ಈಗಾಗಲೇ ಹೇಳಿದಂಗೆ ಮೂಲ ಬೀಜನ ನಾವು ಇನ್ಸ್ಟಿಟ್ಯೂಷನ್ ತರಬೇಕಾಗತ್ತೆ. ಟ್ಯಾಗ್ ಇರುತ್ತೆ, ಟ್ಯಾಗನ್ನ ಒಂದು 500-600 ರೂಪಾಯಿ ಚಾರ್ಜ್ ತಗೊಂತಾರೆ. ಸೊ ಬೀಜ ನಿಗಮದಿಂದ ದಾವಣಗೆರೆಯಲ್ಲಿ ಇರ್ತಕ್ಕಂಥವ್ರು ಸರ್ಟಿಫಿಕೇಶನ್ ಮಾಡಿಕೊಡ್ತಾರೆ. ಸೊ ಅದೊಂದು ಹಂಗಾಮ್ ಸೀಸನ್ ಪಾಸ್ ಆಗುತ್ತೆ, ಗಡ್ಡೆ ಪಾಸ್ ಆಗುತ್ತೆ. ನಂತರ ಮತ್ತೆ ತಾವು ಎಲ್ಲೇನು ನಾಟಿ ಮಾಡಿದ್ರಲ್ಲ ಅದನ್ನು ಮತ್ತೆ ಪುನಃ ನಾವು ಸರ್ಟಿಫಿಕೇಶನ್ಗೆ ಗಡ್ಡೆಗಳನ್ನು ಅಳವಡಿಸ್ಕೋಬೇಕಾಗತ್ತೆ. ಅದು ಕೂಡ 2ನೇ ಹಂಗಾಮಿನಲ್ಲಿ ಕೂಡ ಒಂದು 500-600 ಖರ್ಚು ಬರುತ್ತೆ. ಅಷ್ಟು ಮಾಡಿದರೆ ನಿಮಗೆ ಒಂದು ವಾರ್ಷಿಕವಾಗಿ ಒಂದು 1500-1600 ಖರ್ಚು ಬರುತ್ತೆ. ಅಷ್ಟಕ್ಕೆ ಅವರು 1 ಎಕರೆಗೆ ಅವರು ಸರ್ಟಿಫಿಕೇಶನ್ ಮಾಡಿಕೊಡ್ತಾರೆ. ಸೊ 1 ಎಕರೆಗೆ ನೀವು ಬೀಜನ ಎಲ್ಲ ಕ್ರಮಗಳನ್ನು ಅನುಸರಿಸ್ಕೋಬೇಕಾಗತ್ತೆ. ಅಲ್ಲಿ ಗಡ್ಡೆಗಳ ಆಯ್ಕೆ ಮಾಡ್ಕೋದಿರ್ಬೋದು, ಗಡ್ಡೆಗಳ ಆಯ್ಕೆ ಮಾಡೋದು ಭಾಳಷ್ಟು ಒಂದು TDS ಪ್ರೊಸೆಸ್ಸು. ಏನಾಗುತ್ತೆ, ನಾವು ಒಳ್ಳೆ ಬೀಜ ಮಾಡಬೇಕಾದ್ರೆ ಒಳ್ಳೆ ಗಡ್ಡೆಗಳು ಇರಬೇಕಾಗತ್ತೆ. ಸೊ ಗಡ್ಡೆಗಳನ್ನು ಯಾವ ರೀತಿ ಆಯ್ಕೆ ಮಾಡಬೇಕಂದ್ರೆ ಮೀಡಿಯಮ್ ಸೈಜು 35-40 ಗ್ರಾಮು ಅಥವಾ 35 mm ಅಥವಾ 40 mm ಇರುತ್ತೆ. ಸೊ ನಾವು ಈಗ ರೈತರ ಭಾಷೆಯಲ್ಲಿ ಹೇಳಬೇಕಾದ್ರೆ ಥರ್ಡ್ ಕ್ವಾಲಿಟಿ ಅಥವಾ ಮೀಡಿಯಂ ಕ್ವಾಲಿಟಿ ಅಂತೀವಿ. ತೀರಾ ದಪ್ಪ ಗಡ್ಡೆಗಳನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೊಂಗಿಲ್ಲ, ತೀರಾ ನಾಸ್ ಗಡ್ಡೆಗಳನ್ನು ಕೂಡ ಆಯ್ಕೆ ಮಾಡ್ಕೊಳಂಗಿಲ್ಲ. ದಪ್ಪದಾದರೆ ಬೇಕಾದ್ರೆ ಮಾರ್ಕೊಂಡು ನೀವು ದುಡ್ಡಾದ್ರೆ ಮಾಡ್ಕೋಬಹುದು, ಚಿಕ್ಕದಾದ್ರೂ ಕೂಡ ಮಾರ್ಕೋಬಹುದು. ಸೊ ಮೀಡಿಯಂ ಸೈಜ್ ಏನು 50 ಗ್ರಾಮ್ ಸರಾಸರಿ ಬರುತ್ತೆ ಅಥವಾ mm ಲೆಕ್ಕ ಮಾಡಬೇಕಾದ್ರೆ 35-40 mm ಬರುತ್ತೆ. ಆ ಮೀಡಿಯಂ ಸೈಜ್ನ ಗಡ್ಡೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಒಂದೇ ಥರ ಸೈಜ್ ಇರಬೇಕು, ಒಂದೇ ಥರ ಕಲರ್ ಇರಬೇಕು. ಆಮೇಲೆ ನಾವು ಸುಲಿ ಭಾಗನ ಒಂದು ಕಾಲಾಂಶ ಭಾಗನ ಕಟ್ ಮಾಡ್ಕೋಬೇಕು. ಯಾಕಂದರೆ ಹಾಗೆ ನೀವು ಗಡ್ಡೆ ನಾಟಿ ಮಾಡಿದಾಗತ್ತೆ ಅದು ಮೊಳಕೆ ಹೊಡಲಿಕ್ಕೆ ಟೈಮ್ ಜಾಸ್ತಿ ತಗೊಳತ್ತೆ. ನಾವು ನೀರು ಹಾಯಿಸಿ ಮಾಡತಕ್ಕಂಥ ಇತ್ತಂದರೆ ಎಲ್ಲೋ ಒಂದು ಕಡೆ ಗಡ್ಡೆ ಕೆಳರೋಗ ಬಂದು ಗ್ಯಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಅದೊಂದು ಅಂಶ, ಬೇಗ ಮೊಳಕೆ ಹೊಡಲಿಕ್ಕೆ ನಾವು ಕಟ್ ಮಾಡಬೇಕು. ಇನ್ನೊಂದು ಅಂಶ ಏನಪ್ಪಾ ಅಂದರೆ ಈ ಕಟ್ ಮಾಡಿದ ಭಾಗದಲ್ಲಿ ಸಿಂಗಲ್ ಸುಳಿ ಇರಬೇಕು, ಸಿಂಗಲ್ ರಿಂಗ್ ಅಂತೀವಿ. ಆ ಸಿಂಗಲ್ ರಿಂಗ್ ಇದ್ದರೆ ಅದು ಕೌಟ್ ಬರದೇನ ತಡೆಗಟ್ಟಲಿಕ್ಕೆ ಅದು ಒಂದು ಒಳ್ಳೆ ಕೆಲಸ. ಸೊ ಕೌಟ್ ಇರತಕ್ಕಂಥ ಗಡ್ಡೆಗಳನ್ನೇನಾದರೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಲ್ಲಿ ಬರ್ತಕ್ಕಂಥ ತೆನೆಗಳು ಅದೇ ಥರ ಗುಣಾಂಶಗಳನ್ನು ಹೊಂದ್ಕೊಂಡಿರುತ್ತೆ, ಅಲ್ಲಿ ಬರ್ತಕ್ಕಂಥ ಬೀಜಗಳೆಲ್ಲನೂ ಕೌಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಸಿಂಗಲ್ ರಿಂಗ್ ಇರತಕ್ಕಂಥ ಸಿಂಗಲ್ ಸುಳಿ ಇರತಕ್ಕಂಥ ಗಡ್ಡೆಗಳನ್ನು ಆಯ್ಕೆ ಮಾಡ್ಕೋಬೇಕು. ಅದನ್ನು ನಾವು ಉಪಚರಿಸಿ ನವಂಬರ್ ಕೊನೆ ಹಂತದಲ್ಲಿ ಅಥವಾ December 1st ನಾವು ಸಾಲಿನ ಸಾಲಿಗೆ 30 cm ಅಂದರೆ 1 ಅಡಿ, ಗೆಡ್ಡೆಯಿಂದ ಗೆಡ್ಡೆಗೆ 10-15 cm ಅಂದರೆ 1/2 ಅಡಿಗೆ ನಾವು ಸಾಲು ಕೊರೋದು, ಅಥವಾ ಏರುಮಡಿ ಮಾಡೋಂಗಿದ್ರೆ ಏರುಮಡಿ ಮಾಡಿ ಕೂದ್ರು ಡಿಪ್ ಮಾಡಿಕೊಂಡು ತಾವು ನಾಟಿನ ಮಾಡ್ಕೋಬೋದು. ಸೊ ಈ ರೀತಿ ನೀವು ನವಂಬರ್ ತಿಂಗಳಲ್ಲಿ ನಾಟಿ ಮಾಡಿದರೆ ಸೊ 4-5 ತಿಂಗಳಿಗೆ ಅದು ತೆನೆಗೆ ಬರುತ್ತೆ. ಸೊ ಈಗಾಗಲೇ ಹೇಳಿದಂಗೆ ಇನ್ಸ್ಪೆಕ್ಷನ್ ಮಾಡ್ತಾರೆ. ಸೊ ಬೀಜ ನಿಗಮದವರು ಏನು ಮಾಡ್ತಾರೆ, ಗಡ್ಡೆ ಟೈಮ್ನಲ್ಲೂ 2-3 ಸರ್ತಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಸರಿಯಾಗಿ ಮಾಡ್ತಾಯಿದ್ರು ರೈತರು ಗಮನಿಸ್ತಾರೆ. ಆಮೇಲೆ ವಿಜ್ಞಾನಿಗಳ ಜೊತೆ ತೊಂಡ ಬರುತ್ತೆ. ಸೊ ಎಲ್ಲ ಪ್ರಕ್ರಿಯೆಗಳಲ್ಲಿ ಪಾಸ್ ಆದರೆ 2nd ಹಂತದಲ್ಲಿ ಅಂದರೆ ಗಡ್ಡೆ ನಾಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿಯೂ ಕೂಡ ಹೂ ಆಗೋ ಟೈಮ್ದಲ್ಲಿ 1-2 ಸರ್ತಿ ಬಂದು ವಿಜಿಟ್ ಮಾಡ್ತಾರೆ. ಏನಾದರೂ ಬೆರಕೆಗಳಿದ್ದರೆ, ಡಿಸೀಸ್ ಬಂದಂಥ ಏನಾದರೂ ಇತ್ತಂದರೆ ಅಂಥವನ್ನೆಲ್ಲನೂ ಬೆರಕೆಗಳನ್ನ ತಕ್ಕೋಬೇಕಾಗತ್ತೆ. ತಕ್ಕೊಂಡು ಅವರು ರಿಪೋರ್ಟ್ ಹಾಕ್ತಾರೆ. ಸೊ ರಿಪೋರ್ಟ್ ಆದಮೇಲೆ ತೆನೆ ಹಾರ್ವೆಸ್ಟ್ ಆದಮೇಲೆ ಬೀಜನ ನಾವು ಬೇರ್ಪಡಿಸ್ಕೋಬೇಕು. ತೆನೆ ನಮಗೆ ಫೆಬ್ರವರಿ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಅದು ಮಾಗಲಿಕ್ಕೆ ಬರುತ್ತೆ. ಸೊ ಒಂದೇ ಥರ ಕಟಾವು ಬರಲ್ಲ ಒಮ್ಮೆ. ಸೊ ಬಂದಂಗೆ ತೆನೆಗಳನ್ನು ನಾವು ಕಟ್ ಮಾಡಿ ನಾವು ಅದನ್ನು ನೆರಳಿನಲ್ಲಿ 1-3 ದಿನ ಒಣಸಿ ಕಟ್ಟಿಗೆಯಿಂದ ಕೋಲಿಂದ ನಾವು ಅದನ್ನು ಬೀಜನ ಬೇರ್ಪಡಿಸಿ ಇಮಿಡಿಯೇಟಾಗಿ ಅದನ್ನು 1 ದಿನ ಅಥವಾ 2 ದಿನ ನಾವು ಶೇಡ್ನಲ್ಲಿನೇ ಒಣಗಿಸ್ಬೇಕು. ಯಾಕಂದರೆ ಮಾಯಿಶ್ಚರ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಸೀಡ್ನಲ್ಲಿ ಮಾಯಿಶ್ಚರ್ ಜಾಸ್ತಿ ಆಯ್ತಂದರೆ ಮೊಳಕೆ ಹೊಡೆಯೋ ಸಮಸ್ಯೆ ಆಗ್ಬೋದು ಅಥವಾ ರೋಗ ಬರ್ತಕ್ಕಂಥ ಸಮಸ್ಯೆ ಇರುತ್ತೆ. ಸೊ ಎಲ್ಲ ಬೀಜ ಕಟಾವು ಮಾಡೋ ಎಲ್ಲ ಕ್ರಮಗಳನ್ನು ಅನುಸರಿಸ್ಕೊಂಡು ಸೊ ಗೋಣಿ ಚೀಲದಲ್ಲಿ ವೈಟ್ ಮಸ್ಲಿನ್ ಕ್ಲಾತ್ ಅಂತ ಬರುತ್ತೆ ಬಟ್ಟೆ ಕವರ್ದಲ್ಲಿ ನಾವು ಇಮಿಡಿಯೇಟಾಗಿ ಪ್ಯಾಕ್ ಮಾಡಿ ಕತ್ತಲು ರೂಮ್ನಲ್ಲಿ ಇಡಬೇಕು. ಅಥವಾ ನಿಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ ಅವಕಾಶ ಇತ್ತಂದರೆ ಕೋಲ್ಡ್ ಸ್ಟೋರೇಜ್ನಲ್ಲಿ ಹೋಗಿ ಬೀಜಗಳನ್ನ ಇಡಬೇಕು. ಯಾಕಂದರೆ ಅದು ಬೀಜ ಕಪ್ಪಗಿರೋದ್ರಿಂದ ಇಮಿಡಿಯೇಟಾಗಿ ಏನೋ ಲೈಟಿಗೆ ಎಕ್ಸ್ಪೋಸ್ ಆಯ್ತಂದರೆ ಅದು ಗರ್ಭಕ್ಕೆ ಸಮಸ್ಯೆ ಆಗಿ ಅಬಾರ್ಷನ್ ಆಗೋ ಅಂದರೆ ಮುಂದೆ ಸೀಡ್ಲಿಂಗ್ನಲ್ಲಿ ಮೊಳಕೆ ಹೊಡೆಯೋ ಟೈಮ್ನಲ್ಲಿ ಅಬಾರ್ಷನ್ ಆಗತಕ್ಕಂಥದ್ದು ಅಥವಾ ಸಸಿ ಸಾಯ್ತಕ್ಕಂಥ ಸಮಸ್ಯೆ ಕಾಣ್ತೀವಿ. ಸೊ ಈ ನಿಟ್ಟಿನಲ್ಲಿ ಹಾರ್ವೆಸ್ಟ್ ಮಾಡಿ ಅದನ್ನು ಕ್ಲೀನಾಗಿ ಸ್ಟೋರ್ ಮಾಡಿನೂ ಇಡಬೇಕಾಗತ್ತೆ. ಆ ಸ್ಯಾಂಪಲ್ ನೀವು ಆಗಲೇ ಸರ್ಟಿಫಿಕೇಷನ್ ನೀವು ಕೊಟ್ಟಿರೋದ್ರಿಂದ ಅವರು ಸ್ಯಾಂಪಲ್ ತೊಗೊಂಡು ಹೋಗ್ತಾರೆ, ಅಲ್ಲಿ ಹುಟ್ಟುವಳಿ ಪ್ರಮಾಣದ ಬಗ್ಗೆ ಅಧ್ಯಯನ ನಡೆಸ್ತಾರೆ, ಬೀಜದ ತಳಿಯ ಗುಣಧರ್ಮ ಬಗ್ಗೆನೂ GOT ಟೆಸ್ಟ್ ಅಂತ, ಗ್ರೋ ಔಟ್ ಟೆಸ್ಟ್ ಅಂತ ಮಾಡ್ತಾರೆ. ಆ ತಳಿ ಹೌದು ಇಲ್ಲ ಅನ್ನೋದು, ಆ ತಳಿಯ ಎಲ್ಲ ಗುಣಲಕ್ಷಣ ಬಂದವನ್ನೆಲ್ಲನೂ ಕೂಡ ಟೆಸ್ಟ್ ಮಾಡ್ತಾರೆ. ಇವೆಲ್ಲದರಲ್ಲಿ ಪಾಸ್ ಆಯ್ತು ಅಂದರೆ ಮುಂದಿನ ಹಂಗಾಮಿನಲ್ಲಿ ಅಂದರೆ ಮಳೆಗಾಲದಲ್ಲಿ ಆ ಬೀಜ ಬಿತ್ತನೆಗೆ ಯೋಗ್ಯ ಆಗಿದೆ ಅಂತೇಳಿ ಅವರು ಸರ್ಟಿಫಿಕೇಷನ್ ಕೊಡ್ತಾರೆ. ಈಗ ಬ್ರೀಡರ್ ಸೀಡ್ ನಾವು ಯೂಸ್ ಮಾಡಿದರೆ ಫೌಂಡೇಶನ್ ಸೀಡ್ ಅಂತೇಳಿ ಸರ್ಟಿಫಿಕೇಟ್ ಕೊಡ್ತಾರೆ, ನಾವು ಫೌಂಡೇಶನ್ ಸೀಡ್ ಯೂಸ್ ಮಾಡಿದರೆ ಸರ್ಟಿಫೈ ಸೀಡ್ಸ್ ಕೊಡ್ತಾರೆ. ಸೊ ಸರ್ಟಿಫೈಗೆ ಬ್ಲೂ ಕಲರ್ ಟ್ಯಾಗ್ ಇರುತ್ತೆ, ಫೌಂಡೇಶನ್ಗೆ ವೈಟ್ ಕಲರ್ ಟ್ಯಾಗ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ವಿಶ್ವವಿದ್ಯಾಲಯದವರು ಮಾಡ್ತಿರ್ತೀವಿ. ಸೊ ರೈತರಿಗೆ ಬೇಕಾಗಿರೋದು ಸರ್ಟಿಫೈ ಸೀಡ್ಸು, ಬ್ಲೂ ಕಲರ್ ಟ್ಯಾಗ್ ಇರತಕ್ಕಂಥ ಬೀಜ. ನೀವು ಎಲ್ಲೇ ನೀವು ಪ್ರೈವೇಟ್ ಕಂಪ್ನಿಯಿಂದ ಬೀಜ ತಗೊಳ್ಳಿ, ಅಲ್ಲಿ ಟ್ರೂತ್ಫುಲ್ ಲೇಬಲ್ ಸೀಡ್ ಅಂತ ಇರುತ್ತೆ, ಗ್ರೀನ್ ಕಲರ್ ಲೇಬಲ್ಲು. ಅವ್ರು ಬರೀ ಜಸ್ಟ್ ನಂಬಿಕೆಹಾರ ಮಾತ್ರ ಬೀಜ, ಅಲ್ಲಿ ಯಾವುದೇ ರೀತಿಯ ಸರ್ಟಿಫಿಕೇಶನ್ ಟ್ಯಾಗ್ ಇರೋದಿಲ್ಲ. ನಮಗೆ ರೈತರಿಗೆ ನಾವು ಕೊಡ್ತಕ್ಕಂಥದ್ದು ಬೀಜ ಯಾವುದಪ್ಪ ಅಂದ್ರೆ ಸರ್ಟಿಫೈಡ್ ಸೀಡ್ಸು, ಅದು ಬ್ಲೂ ಕಲರ್ ಟ್ಯಾಗ್ ಇರಬೇಕು. ಬಟ್ ಪ್ರೈವೇಟ್ ಕಂಪ್ನಿಯವರು ಅದನ್ನು ಪ್ರೊಸೀಜರ್ ಫಾಲೋ ಮಾಡಲ್ಲ, ಅವ್ರು ಏನು ಮಾಡ್ತಾರೆ ನಂಬಿಕೆಹಾರ ಬೀಜ ಅಂತೇಳಿ ಗ್ರೀನ್ ಕಲರ್ ಲೇಬಲ್ ಕೊಡ್ತಾರೆ. ಅವು ಅದನ್ನು ನಾವು ಕ್ವಾಲಿಟಿ ಎಷ್ಟಿದೆ ಅಂತೇಳಿ ನಾವು ಅಷ್ಟು ನಾವೇನು ಸರ್ಟಿಫೈಗೆ ಇದರದೇ ಕ್ವಾಲಿಟಿ ಇಷ್ಟು ಪ್ರಮಾಣ ಅಂತ ಹೇಳ್ತೀವಿ, ಬಟ್ ಗ್ರೀನ್ ಲೇಬಲ್ಗೆ ಅಥವಾ ಟ್ರೂತ್ಫುಲ್ ಲೇಬಲ್ಗೆ ಅಷ್ಟು ಕ್ವಾಲಿಟಿ ಇರಲ್ಲ. ಆದ್ರೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಹಂಗಂತೇಳಿ ನಾವು ಅದನ್ನೇ ತೊಗೋಬೇಕು ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ರಿಸ್ಕ್ ಜಾಸ್ತಿ ಇರುತ್ತೆ. ಬೇಡ, ನಾನು ಚೆನ್ನಾಗಿ ಮಾಡ್ತೀನಿ, ನನ್ನದೇ ಬೀಜ ಮಾಡ್ತೀನಿ, ನಾನು ಒಳ್ಳೆ ಬೀಜ ಮಾಡ್ತೀನಿ, ನಾನು ಬೆಳಿತೀನಿ, ಇನ್ನುಳಿದ ರೈತರಿಗೂ ಪ್ರೇರಣೆ ಆಗಿ ಬೆಳೆಸ್ತೀನಿ, ಉತ್ತಮವಾದ ತಳಿಗಳನ್ನ ಆಯ್ಕೆ ಮಾಡ್ಕೊತೀವಿ, ಸೊ ಸೊಸೈಟಿಯಲ್ಲಿ ಅಥವಾ ಇಳುವರಿ ಬೆಳೆಗಾರದಲ್ಲಿ ಒಂದು ಹೊಸ ಬೀಜ ಕೊಡ್ತೀನಿ ಒಂದು ಪ್ರಣ ತೊಟ್ಟಿದ್ರೆ ಇವೆಲ್ಲ ಕ್ರಮಗಳನ್ನು ಅನುಸರಿಸ್ಕೋಬೇಕು. ರೈತರಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ಎಸ್ಪೆಷಲಿ ಈರುಳ್ಳಿ ಬೀಜ ಉತ್ಪಾದನೆ ಮಾಡಬೇಕಾದ್ರೆ ನನ್ನ ನಂಬರ್ ನಾನು ಈ ಕಾರ್ಯಕ್ರಮ ನಂತರ ಕೊಡ್ತೀನಿ. ನನ್ನ ನಂಬರ್ನ ಖುದ್ದಾಗಿ ತಾವು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ಖುದ್ದಾಗಿ ನಮ್ಮ ಕಾಲೇಜಿಗೆ ಬಂದರೆ ನಿಮಗೆ ನಾನು ಸಮಯನ ಕಾಯ್ದಿರಿಸ್ತೀನಿ, ನಿಮಗೆ ಅದರಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡಿ ನಿಮ್ಮನ್ನು ಕೂಡ ಬೀಜ ಬೆಳಿಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಎಲ್ಲ ಸವಲತ್ತುಗಳನ್ನು ನಾನು ಕೊಡ್ತೀನಿ ಅಂತೇಳಿ ಮೂಲಕ ತಿಳಿಸ್ಕೊಳ್ತ ಎಲ್ಲ ಕೂಡ ರೈತರನ್ನು ಹೇಳೋದು ಇಷ್ಟೇ. ಯಾರೆಲ್ಲ ಈರುಳ್ಳಿ ಬೆಳೆಗಾರರು ಬೆಳೀತಾ ಇದ್ದೀರಾ, ಅಟ್ಲೀಸ್ಟ್ ತಮಗೆ ಬೇಕಾದಂಥ ಜಮೀನಿಗೆ ಒಳ್ಳೆ ತಳಿಗಳು ಈಗಾಗಲೇ ಸಿಗ್ತಾ ಇದ್ದಾವೆ, ಜಸ್ಟ್ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಸರ್ಟಿಫಿಕೇಷನ್ ಮಾಡಿದ್ರೆ ನಿಮಗೆ ಮಾರುಕಟ್ಟೆ ಮಾಡಲಿಕ್ಕೆ ಭಾಳಷ್ಟು ಲೀಗಲಾಗಿ ನೀವು ಭಾಗದಾರ ಆಗ್ತೀರಾ. ಸರ್ಟಿಫಿಕೇಷನ್ ಮಾಡದೇ ಇದ್ರೂ ಕೂಡ ಸ್ವಂತಕ್ಕೆ ನೀವು ಮಾಡಂಗಿದ್ರು ಕೂಡ ನೀವು ಗಡ್ಡೆಗಳನ್ನ ಮಾಡಿಕೊಂಡು ಸ್ವಂತಕ್ಕಾದರೂ ಮಾಡಿಕೊಂಡು ತಾವು ಬಳಸ್ಕೋಬಹುದು. ಸರ್ಟಿಫಿಕೇಷನ್ ಆದರೆ ನೀವು ಲೀಗಲಾಗಿ ಬೇರೆ ಕಡೆ ಮಾಡ್ಕೋಬಹುದು, ಬೇರೆ ಸಂಸ್ಥೆಗಳು ಕಳಿಸ್ಬೋದು, ಬೇರೆ ಜಿಲ್ಲೆ ಕಳಿಸ್ಬೋದು, ಯಾವುದೇ ರೀತಿ ಕಾನೂನಿನ ತೊಡ್ಕೊಳ್ಳಿರಲ್ಲ. ಸೊ ಈ ನಿಟ್ಟಿನಲ್ಲಿ ಈರುಳ್ಳಿ ಬೆಳೆ ಇನ್ನುಳಿದ ತರಕಾರಿ ಕೂಡ ಬೀಜ ಮಾಡಲಿಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ. ಇತ್ತೀಚಿನ ದಿನಗಳಿಗೆ ಬೀಜಕ್ಕೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಒಳ್ಳೆ ತಳಿ ಇತ್ತಂದ್ರೆ ಒಳ್ಳೆ ಬೆಳೆ ಬರುತ್ತೆ, ಒಳ್ಳೆ ಬೆಳೆ ಆಯ್ತಂದ್ರೆ ನಾವು ಬೇಸಾಯ ಕ್ರಮಗಳನ್ನ ಸರಿಯಾಗಿ ಅನುಸರಿಸ್ಕೊಂಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ದೇವ್ರ ದಯದಿಂದ ಅಥವಾ ಮಾರುಕಟ್ಟೆಯಲ್ಲಿ ಒಳ್ಳೆ ರೇಟ್ ಸಿಕ್ತಂದ್ರೆ ಒಳ್ಳೆ ನಾವು ಲಾಭನ ಪಡ್ಕೋಬಹುದು. ಇಷ್ಟು ಹೇಳ್ತಾ ಹೆಚ್ಚಿಗೆ ಏನಾದರೂ ಸಮಸ್ಯೆ ಇತ್ತಪ್ಪ ಅಂದರೆ ನನ್ನ ದೂರವಾಣಿ ಸಂಖ್ಯೆ ಈ ರೀತಿ ಇರುತ್ತೆ, 9972714647. ಖುದ್ದಾಗಿ ತಾವು ಕಾಲ್ ಮಾಡ್ಬೋದು, ಅಥವಾ ಏನಾದ್ರು ಸಮಸ್ಯೆ ಇದ್ರೂ ಕೂಡ ವಾಟ್ಸಪ್ ಮುಖಾಂತರ ತಾವು ಮೆಸೇಜನ್ನು ಕಳಿಸಿದರೆ ನಾನು ಪೂರಕವಾದ ವಿಷಯಗಳನ್ನು ಅಥವಾ ಸಂಬಂಧಪಟ್ಟಾದ ಮಾಹಿತಿಯನ್ನು ನಾನು ನೀಡಲಿಕ್ಕೆ ಸದಾ ಸಿದ್ಧನಿರ್ತೀನಿ ಅಂತೇಳಿ. ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಈರುಳ್ಳಿ ಬೆಳೆಯಲ್ಲಿ ವೈಜ್ಞಾನಿಕ ಬೀಜೋತ್ಪಾದನಾ ತಾಂತ್ರಿಕತೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ರಿ. ನೀವು ಹೇಳ್ದಂಗೆ ಒಳ್ಳೆ ತಾಂತ್ರಿಕತೆಗಳನ್ನ ಅಳವಡಿಸಬೇಕು, ಒಂದು ಬೀಜದ ಮಹತ್ವ ತಿಳ್ಕೋಬೇಕು, ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡ್ಕೊಂಡು ನೀವು ಹೇಳ್ದಂಗೆ ಒಳ್ಳೆ ತಳಿ ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೆ ಬೆಳೆ ಬರುತ್ತೆ. ಮತ್ತು ಇದಕ್ಕೂ ಎಲ್ಲ ಸಾಕಷ್ಟು ದೃಢೀಕರಣ ಮಾಡಿಸ್ಕೊಂಡ್ರೆ ಇನ್ನೂ ಹೆಚ್ಚು ಲಾಭ ಪಡ್ಕೋಬಹುದು. ಈ ನಿಟ್ಟಿನಲ್ಲಿ ನಮ್ಮ ರೈತರಿಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳನ್ನ ನಮ್ಮ ರೈತ ಬಾಂಧವರು ಪಡ್ಕೊಂಡು ಯಶಸ್ವಿಯಾಗಿ ಈರುಳ್ಳಿ ಬೀಜೋತ್ಪಾದನೆ ಮಾಡಲಿ ಅಂತ ನಾವು ಆಶಿಸೋಣಂತೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಈರುಳ್ಳಿ ಬೆಳೆಯಲ್ಲಿ ವೈಜ್ಞಾನಿಕ ಬೀಜೋತ್ಪಾದನಾ ತಾಂತ್ರಿಕತೆಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕೆ ಮಹಾವಿದ್ಯಾಲಯದ ತೋಟಗಾರಿಕೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಕಾಶ್ ಕೇರೋರೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಇದೀಗ ಮಂಜುಳಾ ಗುರುರಾಜ್ ಮತ್ತು ಸಂಗಡಿಗರು ಹಾಡಿರುವ ಜನಪದ ಗೀತೆ. ಕಣ್ಣಲ್ಲಿ ನಿನಗಾರುಂಟು ಚೆಲ್ವ ಕಂಗಳ ಬಾಲೆ ತಿಡಿದು ಪೇಳೆ ದಿನ ಐದು ದಿನ ಮೀರಿದರೆ ಏಳು ದಿನ ನೋಡುತ್ತಿರುವೆ ದೇವಿ ನಿನ್ನ ಹಾದಿಯ ಬಾರದಿದ್ದರೆ ನೀನು ಮೀರಿದೋಳು ಎನಗೆ ನೀ ಹೋಗಿ ಬಾರೆಂದ ನಿಜ ಮೂರ್ತಿಯು ಕರ್ತನಗುತ ಗೌರಿಯ ನೋಡಿ ಹೋಗಿ ಬಂದ್ಯ ಗೌರ ತೌರೂರಿಗೆ ನಿನ್ನ ತಂದೆ ತಾಯಿ ಸುಖದೊಳಿಹರೇನೆ ಹಿಂದೇನು ಕೊಟ್ಟರು ಮುಂದೇನು ಕೊಡುವರು

ಮಾರ್ಗದರ್ಶನ ಮಾಡಲಿದ್ದಾರೆ. ಶಿಬಿರದಲ್ಲಿ ಭಾಗವಹಿಸಲು ಇಚ್ಛಿಸುವವರು ದಿನಾಂಕ 17/9/2024 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲು ಬಂದವರಿಗೆ ಆದ್ಯತೆ ನೀಡಲಾಗುವುದು. ಶಿಬಿರಾರ್ಥಿಗಳಿಗೆ ನೋಂದಣಿ ಮತ್ತು ಪ್ರವೇಶ ಉಚಿತವಾಗಿದ್ದು, ರಂಗಭೂಮಿ ಕ್ಷೇತ್ರದ ಎಲ್ಲ ಬರಹಗಾರರು ಭಾಗವಹಿಸಬೇಕಾಗಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಕರ್ನಾಟಕ ನಾಟಕ ಅಕಾಡೆಮಿ, ಕನ್ನಡ ಭವನ, ನೆಲಮಹಡಿ, ಚಾಲುಕ್ಯ ವಿಭಾಗ, ಜೆಸಿ ರಸ್ತೆ, ಬೆಂಗಳೂರು. ದೂರವಾಣಿ ಸಂಖ್ಯೆ 0802224416. ಇನ್ನೊಂದು ಸಂಖ್ಯೆ 0802223784. ಮೊಬೈಲ್ ಸಂಖ್ಯೆ 9481327867. ಪ್ರಕಟಣೆ ಕೇಳಿದಿರಿ. ಈಗ ಮತ್ತೊಂದು ಜನಪದ ಗೀತೆ. ಸಂಗಡಿಗರೊಂದಿಗೆ ಹಾಡಿದ್ದಾರೆ ವೇಮೊಗಲ್ ಡಿ ನಾರಾಯಣಸ್ವಾಮಿ. ಮೂಡಿ ಬರ್ತಾನೆ ಚಂದಿ ರಾಮ, ಮೂಡಿ ಬರ್ತಾನೆ ಚಂದಿ ರಾಮ. ಮೂಡಲ್ ಕುಂಗಲ್ ಕೆರೆ ನೋಡು ಬಂದೈ ಬೋಗ, ಮೂಡಿ ಬರ್ತಾನೆ ಚಂದಿ ರಾಮ. ಅದೇಲಿ ಕಲ್ಲು ಕಟ್ಟೆ ಆನಂದ ನೋಯ್ ಸಂತೆ, ಅದೇಲಿ ಕಲ್ಲು ಕಟ್ಟೆ. ಬಣ್ಣ ಸೀರೆ ಬಣ್ಣ ಸೀರೆ, ಬಾಳೆಯ ಹಣ್ಣಿನಂತೆ ಬಾಗಿ ಕುಂಡಲ್ ಕೆರೆ ಭಾವ, ತಂದನು ಬಣ್ಣ ಸೀರೆ ಬಣ್ಣ ಸೀರೆ. ನಿಂಬೆಯ ಹಣ್ಣಿನಂತೆ ತುಂಬಿ ಕುಂಡಲ್ ಕೆರೆ ಅಂದ, ನೋಡಲು ಶಿವ ಬಂದ್ರು ಬಾನಂದನು. ಬರ್ತಾನೆ ಚಂದಿ ರಾಮ, ಬರ್ತಾನೆ ಚಂದಿ ರಾಮ. ಹಂತಿ ನೋಡೋಕೆ ಎಂತ ಗುಂಡಲ್ ಕೆರೆ ಸಂತೆ, ಹಾದಿಲಿ ಕಲ್ಲು ಕಟ್ಟೆ ಆನಂದ ನೋಯ್ ಸಂತೆ, ಹಾದಿಲಿ ಕಲ್ಲು ಕಟ್ಟೆ. ಮೊಗ್ಗಿ ಕಬ್ಬಕ್ಕೆ ಭಯ ಬಿಡುತ್ತವೆ, ಅಂದಾನೆ ನೋಡಲು ಶಿವ ಬಂದ್ರು ಶಿವ ಮೊಗ್ಗಿ ಕಬ್ಬಕ್ಕೆ ಭಯ ಬಿಡುತ್ತವೆ. ಕಬ್ಬಕ್ಕಿನೇ ಭಯ ಬಿಡ್ತಾವೆ ಇಬ್ಬೀಡ ಕಬ್ಬ ಕೊಂಬಳೆ ನಡುತ್ತವೆ. ಮೂಡಲ್ ಕುಂಡಲ್ ಕೆರೆ ಬೋಗ ಮೂಡಿ ಬರ್ತಾನೆ ಚಂದಿ ರಾಮ, ಅಂತಂತಿ ನೋಡೋಕೆ ಎಂತ ಕುಂಡಲ್ ಕೆರೆ ಸಂತೆ, ಹಾದಿಲಿ ಕಲ್ಲು ಕಟ್ಟೆ ಆನಂದ ನೋಯ್ ಸಂತೆ, ಹಾದಿಲಿ ಕಲ್ಲು ಕಟ್ಟೆ. ಕೋಕೊಂದರಿಗೊಲು ನೂಕೋ ಕೊಂದುರುಗೊಲು ಬೊಬ್ಬೆ ಒಡ್ದವೆ ಬಳೆ ಮೀನು.